ಕಣ್ಣಲ್ಲಿ ಬೀಳುವ ಮಧುರವಾದ ಭಾವನೆ ಈಗ ತಾನೆ ಬಂದಿದೆ, ನೀಡದೆ ಸೂಚನೆ ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ ಕಾಯವ ಮಾಡಿದೆ ಕನಸು ಹಾಗೆ ಸುಮ್ಮನೆ ಮೋಹದಲ್ಲಿ ಬೀಳುವ ಮಧುರವಾದ ಭಾವನೆ ಈಗ ತಾನೆ ಬಂದಿದೆ ನೀಡದೆ ಸೂಚನೆ ಸುಭಾರ ಸುಮ್ಮನೆ